ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ ವಾಣಿಯಲ್ಲಿ ಮೊದಲಿಗೆ ಕೇಳಿ, ದನಗಾರ ಗೌಳಿ ಸಂಸ್ಕೃತಿ ಮತ್ತು ತೋಟಗಾರಿಕೆಯನ್ನು ಮಾಡುತ್ತಿರುವ ಯಲ್ಲಾಪುರ ತಾಲೂಕು ಹೊಸಳ್ಳಿಯ ಜಾವು ದಾಖ್ಲು ಪಟ್ಕರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಜಾವು ದಾಖ್ಲು ಪಟ್ಕರೆ ಅವರಿದ್ದಾರೆ. ಇವರು ಈ ನಮ್ಮ ಯಲ್ಲಾಪುರ ತಾಲೂಕಿನ ಹೊಸಳ್ಳಿ ಹತ್ರ ಬೈಲಂದೂರು ಅಂತೇಳಿದೆ, ಅಲ್ಲಿ ಬೈಲಂದೂರು ಗೌಳಿ ವಾಡ ಅಂತೇಳಿ ಇದ್ದಾರೆ. ಇವರು ಕೂಡ ದನಗರ್ ಗೌಳಿ ಜನಾಂಗದವರೇ. ಅಂದರೆ ವಿಶೇಷವಾಗಿ ಇವರು ದನಕರುಗಳನ್ನೇ ನಂಬಿ ಹೆಚ್ಚು ಬದುಕುವಂಥವ್ರು. ಹಾಗಾಗಿ ಮೂಲ ಇವ್ರದ್ದು ಮಹಾರಾಷ್ಟ್ರ, ಆದರೂ ಇಲ್ಲೇ ಬಂದು ಇಲ್ಲಿಯ ಸಂಸ್ಕೃತಿ ಜೊತೆ ಹೊಂದಿಕೊಂಡು ಮಣ್ಣಿನ ಜೊತೆ ಬೆರೆತು ತಮ್ಮ ಬದುಕನ್ನು ಕಟ್ಕೊಂಡಂಥವ್ರು. ಅವರು ತಮ್ಮ ಜನಾಂಗದ ಪದ್ಧತಿಯಂತೆ ದನಗಳೇ ದೇವರು ಅಂತೇಳಿ ನಂಬಿದಂಥವ್ರು ಅವರು. ಹಾಗಾಗಿ ಅವ್ರದೇ ಅಂತ ಕೆಲವೊಂದಿಷ್ಟು ಸಾಂಸ್ಕೃತಿಕ ನಿಯಮಗಳು ಇದಾವೆ. ಏನೇನು ನಿಯಮ? ಒಂದು ದನಕರುಗಳಿಗೆ ಏನಾದರೂ ತೊಂದರೆ ಆಯಿತು ಅಂತೇಳಂದಾಗ, ಅಥವಾ ಬೇರೆ ಅವರ ಪದ್ಧತಿ ಇರ್ತಾವಲ್ಲ, ಹಿಂಗೆ ಇರಬೇಕು, ನಮಗೆ ಮನೆಯೊಳಗೆ ಬರೋರು ಹಿಂಗೆ ಇರಬೇಕು, ಊಟ ಮಾಡೋ ಪದ್ಧತಿ ಇದು, ಹೀಗೆ ಎಲ್ಲನೂ ಕೂಡ ಒಂದು ಪರಿಚಯ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜಾವ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗೌಳಿ ಜನಕ್ಕೆ ಒಂದು ಕಡೆಗೂ ಇರ್ತೇವೆ ಸರ್. ಎಲ್ಲ ಕುಟುಂಬಸ್ಥರು ಒಂದು ಗ್ರೂಪ್ ಮಾಡಿ ಒಂದು ಊರು ಕಟ್ಟಿ ಇರ್ತೇವೆ ಸರ್. ನಮ್ಮ ಜಾತಿಯಲ್ಲಿ ಭಟ್ರು ಎಡಗೆ ಅಂತ ಇರ್ತಾರೆ ಅವರು. ಈ ಭಟ್ರಿಗೆ ತೊಗೊಳಂಗಿಲ್ಲ ಸರ್. ನಿಮ್ಮವರೋ ಒಬ್ರು ಇರ್ತಾರೆ? ನಮ್ಮವರು ಇವರು ಭಟ್ರು. ಅವರು ಬಂದು ಸಿದ್ದಾಚಾರ ಏನಾರು ಮಾಡುವಾಗ ಅವ್ರು ಕರ್ಕೊಂಡು ಮಾಡ್ತೇವೆ ಸರ್ ನಾವು. ಮತ್ತು ಸರ್, ಈಗ ದನಕರು ಬಗ್ಗೆ ಸರ್, ಫುಲ್ ನಮ್ಮ ಅಜ್ಜ ತಾತನ ಕಾಲದಿಂದ ಬಂದಿದೆ ಸರ್. ಅದು ಈಗಲ್ಲ ಸರ್, ಅವ್ರು ಹೇಳ್ತಾ ಬಂದಿದ್ದಾರೆ ಸರ್. ಆಕಸ್ಮಿಕ ಏನಾರು ಹತ್ಯೆ ಆದ್ರೆ ದನದ ಮೇಲೆ, ಇಲ್ಲಾದ್ರೆ ಆಕಳದ ಮೇಲೆ, ಎಮ್ಮೆ ಮೇಲೆ, ಮರಣ ಅಂತಂದ್ರೆ ಅವರು 21 ದಿವಸ ನಾವು ಹೊಸಲ ಹೋರ ಕಡೆ ಊಟ ಮಾಡೋದು. ಆದ ನಂತರ 21 ದಿವಸ ಆದ ನಂತರ ಎಲ್ಲರೂ ಕೂಡಿ ಒಂದು ಎಲ್ಲರ ಜಾತಿಯವರು, ಎಡಗಿ, ಕೊಕ್ಕರೆ, ಜೋರೆ, ಶಿಂದೆ, ಪಟಕಾರಿ, ತೋರತ, ತಾಟೆ ಅಂತ ಎಲ್ಲ ಜಾತಿಯವರು ಕೂಡಿಸಿ ಮತ್ತು ಅವು ನಿಯಮ ಮಾಡ್ತೇವೆ ಒಂದು ಸರ. ನಿಯಮ ಅಂದರೆ ಸರ್, ಕಾಡಿಗೆ ಹೋಗಿ 21 ಜಾತಿದ ಗಿಡ ಇರ್ತದೆ ಸರ್. 21 ಜಾತಿ ಗಿಡಕ್ಕೆ 21 ಕಾಯಿ ಹೊಡಿಸ್ತೇವೆ ಸರ್. ಆ ಪೂಜೆ ಮಾಡ್ತೇವೆ. ಎಲ್ಲ ಎಡಗೆಯವ್ರು ತಗೊಂಡು ಕಾಯಿ ಹೊಡಿಸಿ ಪೂಜೆ ಮಾಡಿ ಎಲ್ಲ ಮುಗಿದ ನಂತರ, 21 ಗಿಡದ ಮುಗಿದ ನಂತರ ಒಂದು ಹೊಂಡದಲ್ಲಿ ಇಲ್ಲದ್ರ ಕೆರೆಯಲ್ಲಿ ಬಂದು, ಅದೇ ಒಂದು ನಿಯಮ ಇದೆ ಸರ್, ದೊಡ್ಡದು ನಿಯಮ, ಅದು ಸಗಣಿ ಸರ್. ಸಗಣಿ ಒಂದು 3 ಹುಂಡಿ ಮಾಡಿ ಸಗಣಿ ನುಂಗ್ತೇವೆ ಸರ್. ನುಂಗ್ತೀರಿ? ಹಾಂ. ಅದು ಪಾಪ ಕಳಿಬೇಕಾದ್ರೆ ಸಗ್ನಿ ನುಂಗಿಸಿ ಎಲ್ಲ ಸುತ್ತಲೇ ಹುಲ್ಲಕ್ಕಿ ಬೆಂಕಿ ಹಾಕಿ ಎಲ್ಲ ಸುಡ್ತೀವಿ ಸರ್. ಹಂಗೆ ಸಾಂಸ್ಕೃತಿ ಇದ್ರೆ ಆದ ನಂತರ ಎಲ್ಲರ ಜಾತಿ ಉರಿತಾರಲ್ರಿ ಸರ್, ನಾವು ಆ ಹೊಂಡದಲ್ಲಿ ಹೋಗಿ ಒಂದು ಚೆಂಬು ನೀರು ಹಾಕ್ತೀವಿ ಸರ್ ಅವ್ರಿಗೆ. ಯಾರಿಗೇಳ್ರಿ ಸುಟ್ಟಾದ ನಂತರ ಎಲ್ಲರ ಒಂದೊಂದು ಚೆಂಬು ಒಂದು 7, 8, 9 ಹಿಂಗೆ ನೇಮ ಇರ್ತೀವಿ ಸರ. ಆದ ನಂತರ ಇದು ದುಡ್ಡು ಕಾಯಿನ್ಸ್ ಮಾಡ್ತೀವಿ ಸರ್, ಒಂದು 9, 21 ಕಾಯಿನ್ಸಲ್ಲಿ ಪ್ರತಿಯೊಬ್ಬರು ಒಂದೊಂದು ಕಾಯಿನ್ಸ್ ತಲೆ ಮ್ಯಾಗೆ ಹಾಕಿ ನೀರು ಹಾಕುತ್ತೆ ಸರ್. ಅದು ಅದೊಂದು ಪದ್ಧತಿ ಸರ್ ನಮ್ಮ ಧರ್ಮದಲ್ಲಿ. ಮತ್ತು ನಮ್ಮ ಧರ್ಮದಲ್ಲಿ ಏನಾರು ಆದರೂ ಸುಮ್ಮನೆ ಆಕಸ್ಮಿಕ ಸುಮ್ಮನೆ ಆದರೂ ಯಾರು ಕೈಯಿಲ್ಲ ಆಗ ಆಗುವಾಗ ಸುಮ್ಮನೆ ಆದರೂ ಅವರು ತೋರಿಸ್ತೈತಿ ಸರ್. ಏನಾದ್ರು ದುಃಖ ಆಗೋದು, ಕೈ ಕಾಲು ಹೋಗೋದು, ಬಾಯಿ ಹೋಗೋದು ಹಂಗೆ ಇರ್ತದೆ ಆಗ್ತದೆ ಸರ್. ಮತ್ತು ನಮ್ಮ ನಮ್ಮ ಪದ್ಧತಿಯಲ್ಲಿ ನಾವು ಇದನ್ನು ಮಾಡ್ತೀವಿ ಸರ್, ಇದು ಭತ್ತ ಧಾನ್ಯ ಭತ್ತ ಒಂದು ದೇವ್ರಂದು ಮಾಡ್ತೀವಿ ಸರ್. ಅದು ಇದಕ್ಕೆ ಕೌಡಿ ಹಂಗೆ ಮಾಡ್ತೇವೆ ಸರ್. ಅದು ಮಾಡುವಾಗ ವಿಚಾರಿಸ್ತೇವೆ ಸರ್ ಏನಾಗಿದೆ ಅವ್ರಿಗೆ ಅಂದ್ರೆ ಕರೆಕ್ಟ್ ಹೇಳ್ತೈತೆ ಸರ್ ಅದು ಮಾತಾಡುವಾಗ. ಹಾಗೆ ಮಾಡಿ ಮುಗಿಸಿದ ನಂತರ ಅವ್ರು ಒಳಗೆ ತಗೊಂಡು ಹಾಲು, ಜೇನುತುಪ್ಪ ಮತ್ತು ಮೊಸರು ಒಂದು 5-6 ಜಾತಿದು ಇದು ಪಂಚಾಮೃತ ಮಾಡ್ತೇವೆ ಸರ್. ಪಂಚಾಮೃತ ಮಾಡಿ ಮತ್ತು ಇವರು ಗೋಮಿತರ್ ಸರ್ ಕಳೆದ ಗೋಮಿತರ್ ಸರ್ ಅದನ್ನು ತಗೊಳ್ತೀವಿ. ತಗೊಂಡ ನಂತರ ಶುದ್ಧ ಆಗ್ತದೆ ಸರ್. ಹಂಗೆ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ ಸರ್. ಮತ್ತು ಈಗ ಮಾಡ್ತಾ ಬಂದಿದ್ದೀವಿ ಸರ್ ನಾವು. ಈಗ ಪ್ರಾಣಿ ಮೃತ ಆಗೋದಕ್ಕೂ ಅಥವಾ ಒಬ್ಬ ವ್ಯಕ್ತಿನ ಅದಕ್ಕೆ ಕಾರಣ ಅದಾನೋ ಇಲ್ಲೋ ಅಂತ ಹೇಗೆ ಗುರುತಿಸ್ತೀರಿ ನಾವು ಸರ್? ಅದೇ ಅದನ್ನು ಗುರುತಿಸ್ತೀವಿ ಸರ್. ಹೆಂಗತ್ರ ಆಕಸ್ಮಿಕ ಒಂದು ಕಾಡಿಗೆ ಒಬ್ಬರು ಹೋಗ್ತಾರಲ್ಲ ಸರ್ ದನಕಾಯಿ ಅವರು, ಆಕಸ್ಮಿಕ ಒಂದು ತಪ್ಪಲ ಬೆಳೆಸ್ತೀವಿ ಮೇಲಿಂದ ದನಕ್ಕೆ ಮೇವು ಕೆಳಗಿಲ್ಲಾದ್ರೆ ಒಂದು ಮರ ಬೆಳೆಸಿ ಅದು ತಿಂತೈತಿ ಸರ್. ಆಕಸ್ಮಿಕವಾಗಿ ಬಿದ್ದರೆ ಅವ್ರು ಕೆಲವೊಬ್ಬರು ಸುಮ್ಮನೆ ಇರ್ತಾರೆ ಸರ್, ಅವ್ರು ಹೇಳೋಂಗಿಲ್ಲ ಏನಾದ್ರು ಇಷ್ಟು ಖರ್ಚು 10-20 ಸಾವಿರ ರೂಪಾಯಿ ಖರ್ಚು ಬರ್ತೀವಿ ಸರ್ ಅದ್ರಾಗೆ. ಅದಕ್ಕೆ ನೇಮ ಮಾಡ್ಬೇಕಾದ್ರೆ ಸುಮ್ಮನೆ ಇರ್ತಾರೆ. ಅದಕ್ಕೆ ಅವರು ಬಾಯಿಗೆ ಹೋಗ್ತೈತೆ ಸರ್, ಬಾಯಿಗೆ ಹೋದ್ರೆ ಯಾಕೆ ಹೋಗಿದೆ ಅಂತೇಳಿ ವಿಚಾರಿಸಿ ಮಾಡ್ತೀವಿ. ಎಲ್ಲರೂ ಕೂಡಿ ನಾವು ವಿಚಾರ ಮಾಡ್ತೇವೆ ಏನಾಗಿದೆಪ್ಪ, ಅವ್ರು ದೇವ್ರಿಗೆ ವಿಚಾರಿಸ್ತೇವೆ ಕೌಡಿ ಮಾಡಿ ವಿಚಾರಿ. ಅವ್ರು ಹೇಳ್ತಾರೆ ಸರ್ ಹಿಂಗೆ ಆಗಿದೆ ಅವ್ರ ಕೈಯಿಂದ ತಪ್ಪು. ಅದು ಹಂಗೆ ಆದ್ರೆ ಸರ್ ಒಂದು 10 ದಿವಸ ಟೈಮ್ ತೊಗೊಳ್ತೀವಿ ಸರ್ ಅವ್ರ ಕಡೆಯಿಂದ ದೇವ್ರ ಕಡೆಯಿಂದ. ಅವ್ರ ಬಾಯಿಗೆ ಎಲ್ಲ ಮುಖಾಗ ಸುದ್ದಾದ್ರೆ ನಾವು ಇದು ಮಾಡ್ತೀವಿ ಅಂಥೇಳಿ ಅವ್ರು ಬೇಡ್ಕೊಳ್ತೀವಿ ಸರ್. ಎಲ್ಲರೂ ಕೂಡಿ ಬೇಡ್ಕೋಬೇಕು ಸರ್, ಮತ್ತು ಒಬ್ಬರು ಬೇಡ್ಕೊಳಂತ ಆಗಿಂಗಿಲ್ಲ ಸರ್. ಇಲ್ಲಿ ನಿಮಗೆ ನಿಮ್ಮದೇ ಆದಂಥ ಒಂದು ದೇವಸ್ಥಾನ ಮತ್ತು ಹಬ್ಬ ಜಾತ್ರೆ ಏನ್ರಿ ಇರ್ತ? ನಮ್ಮ ಜಾತ್ರೆ ಸರ್ ಪ್ರತಿ ತಿಂಗಳಲ್ಲಿ ಒಂದು ಜಾತ್ರೆ ಇರ್ತದೆ ಸರ್. ಈಗ ಇವತ್ತು ಪ್ರತಿ ತಿಂಗಳ ಸರ್ ಪ್ರತಿ ತಿಂಗಳ ಫಸ್ಟ್ ಸರ್ ಈಗ ದಸರಾ ನಡೆದಿದೆ ಸರ್. ಈಗ ಫುಲ್ಲು ದಸರಾ. ದಸರಾ ಅಂದರೆ ನಮ್ಮ ಊಟ ಮಾಡುವಾಗ ಯಾವ ಇದರಲ್ಲಿ ಮುಟ್ಟೆಂಗಿಲ್ಲ ನಾವು ಸರ್. ಸರಾಯಿ ಮುಟ್ಟೆಂಗಿಲ್ಲ, ಮೇನ ಮಟನ್ ಏನು ಮುಟ್ಟೆಂಗಿಲ್ಲ ಸರ್. 9 ದಿವಸ ನಮ್ಮ ಹಾಲಲ್ಲಿ ಮತ್ತು ಮೊಸರಲ್ಲಿ ಮಾಡ್ತೇವೆ ಸರ್. ಅಡುಗೆ ಬಿಡಿಗೆ ಎಲ್ಲ ಮಾಡುವಾಗ ಅದನ್ನು ಮಾಡ್ತೇವೆ ಸರ್. 9 ದಿವಸ ಆದ ನಂತರ ಎಲ್ಲರೂ ಕೂಡಿ 10ನೇ ದಿವಸ ಎಲ್ಲರೂ ನಮ್ಮ ಅಕ್ಕಪಕ್ಕದವರು ಊರಿನವರು ಇರ್ತಾರಲ್ಲ ಸರ್ ನಮ್ಮ ಜಾತಿಯವರು, ಎಲ್ಲರೂ ಕೂಡಿಸಿ ಒಂದು ದೊಡ್ಡ ಹಬ್ಬ ಮಾಡ್ತೇವೆ ಸರ್. ಬನ್ನಿ ಕಡಿತೇವೆ ಸರ್. ಒಂದು ದೊಡ್ಡ ಹಬ್ಬ ಅಂದರೆ ದೊಡ್ಡ ಸುಮಾರು 5,000 ರೂಪಾಯಿ ಖರ್ಚು ಬರ್ತದೆ ಸರ್. ಅದಕ್ಕೆ 50 ಸಾವಿರ ನಾವು ದೀಪಾವಳಿಗೆ ಮಾಡ್ತೇವೆ. ಈಗ ಇದರ ಸಾತೋಸದರಲ್ಲಿ ಇದೆ ಸರ್, ಈಗ ಮಾದಿಗೊಪ್ಪಲ್ಲಿ ಇದೆ ಸರ್, ಕಾರ್ಯವಾಡದಲ್ಲಿ ಇವತ್ತಿದ್ದಾವೆ. ನಾವು ದೀಪಾವಳಿಗೆ ಮಾಡ್ತೇವೆ ಸರ್ ಫುಲ್ಲು. ಎಲ್ಲರಿಗೆ ಒಂದು ಆಮಂತ್ರಣ ಕೊಡ್ತೇವೆ ಸರ್. ಆಮಂತ್ರಣ ಅಂದರೆ ಸರ್ ಇಡೀ ಊರಲ್ಲಿ ಒಂದು ಅಡಕೆ ಬೆಟ್ಟ, ಅದರಲ್ಲಿ ಭಂಡಾರ ಮತ್ತು ಏಲಿ ಹಿಂಗೆ ಕೊಟ್ಟು ನಮಸ್ಕಾರ ಮಾಡಿ ಬರ್ತೇವೆ ಸರ್. ಒಬ್ಬರ ಕಡೆ ಕೊಟ್ಟರೆ ಸಾಕು, ಎಲ್ಲ ಊರಿನವರು ಅವ್ರು ಏನನ್ನು ಅವರು ವಜಿತಾರ ಏನನ್ನು ಇರ್ತೈತಲ್ಲ ಸರ್ ಅಷ್ಟು ತಗೊಂಡು ನಮ್ಮೂರಲ್ಲಿ ಬರ್ತಾರೆ ಸರ್. ರಾತ್ರಿ ಬಂದರೆ ಸರ ಬೆಳೆ ಬೆಳಗ್ಗೆ ಯಾರು ಹಕ್ಕಿಗಳು ಯಾರು ಎದ್ದಿಲ್ಲ ಆವಾಗ ನೀರು ತುಂಬ್ತೀವಿ ಸರ್. ನಾವು ಇದು ಘಟ್ಟ ಕುಳಿಸ್ತೀವಲ್ಲ ಘಟ್ಟಕ್ಕೆ ಆವಾಗ ನೀರು ತುಂಬಿಸಿ ಆ ಸಗಣಿಯಿಂದ ಸಾರಿಸಿ ಅದು ರಾತ್ರಿ 5 ಗಂಟೆಗೆ ಆಮೇಲೆ ಘಟ್ಟ ಕುಳಿಸ್ತೀವಿ ಸರ್. ಅದಕ್ಕೆ ದನಕರ ಬಗ್ಗೆ ಏನಾರು ರೋಗ ಏನಾರು ಅಪಾಯ ಏನಾದ್ರು ಬರ್ತಿದ್ದಲ್ಲ ಸರ್ ಅದಕ್ಕೆ ನಾವು ಬೇಡ್ಕೊಳ್ತೀವಿ ಈ ವರ್ಷದಿಂದ ಮುಂದಿನ ವರ್ಷ ತನಕ ನೀವು ಕಾಯಬೇಕಂತೇಳಿ ಬೇಡ್ಕೊಳ್ತೀವಿ ಸರ್. ಅದು ಆವಾಗ ಹಂಗೆ ಊಟ ಮಾಡ್ತೇವೆ ಸರ್. ಇದು ಮೊಸರು ಅದರಲ್ಲಿ ನಮ್ಮ ಜಾತಿಯಲ್ಲಿ ಹೆಂಗೆ ಸರ್ ಅದಾವ? ಈಗ ಆಧುನಿಕ ಜಗತ್ತಿನೊಳಗೆ ಅನೇಕರು ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ವಿದ್ಯೆ ಕಲಿತು ಪೇಟೆ ಸೇರಿ ಹಿಂಗೆಲ್ಲರೂ ಇದ್ದಾರ ನಿಮ್ಮ ಜನಾಂಗದಲ್ಲಿ? ಇದ್ದಾರೆ ಸರ್, ಒಂದು ಕಾರವಾರಲ್ಲಿ ಒಬ್ಬರು ಇದ್ದಾರೆ ಸರ್, ನಮ್ಮ ಜನಾಂಗ ಸರ್ ಸುಮಾರು ಸರ್. ಸಾತಾರ ಎಲ್ಲ ನಮ್ಮದು ಗೌಳಿಯರದ ಸರ್, ಧನಗರ್ ಗೌಳಿಯರದ ಸರ್. ಕೋಲಾಪುರಲ್ಲಿ ಸುಮಾರು ಜನ ಇದ್ದಾರೆ ಸರ್. ಅಲ್ಲಿ ಹೋಗಿ ನಾವು ಅವ್ರು ವಿಚಾರಿಸ್ತಾರ ನಮಗೆ, ನಾವು ಅವ್ರಿಗೆ ವಿಚಾರಿಸ್ತೇವೆ. ಯಾಕಂದರೆ ವಿದ್ಯಾವಂತರು ಇದ್ದಾರಲ್ಲ, ಅವ್ರಿಗೆ ಹೆಂಗೆ ಪದ್ಧತಿ ನಡೆಸ್ಕೊಂಡು ಬಂದಿವೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಅವರು ಆ ನಿಯಮಕ್ಕೆ ಒಪ್ಕೊಂಡಿದ್ದಾರೆ ಸರ್. ಯಾಕಂದರೆ ಸುಮಾರು ಇವರು ಇದ್ದಾರೆ ತಾಟಿ ಅಂತವರು, ಕಾರವಾರಲ್ಲಿ ಸುಮಾರು 30 ವರ್ಷ ವಾಸ ಮಾಡಿದ್ರು ಅವ್ರು ಸರ್. ಅವಾಗ ನಿಯಮ ಅವ್ರ ಮನೆಗೆ ನಿಯಮ ಗೊತ್ತಾಗ್ತಿದ್ದಿಲ್ಲ ಅವ್ರು ಸರ್. ಅವ್ರು ಬ್ಯಾರೆ ಜೊತೆಯಲ್ಲಿ ಇದರಲ್ಲಾಗಿದ್ದೀವಿ ಸರ್. ಇಲ್ಲಿ ಬಂದು ನಮ್ಮ ಕರ್ಕೊಂಡು ಹೋಗಿದ್ದಾರೆ ಸರ್. ಅವರು ಮಾಳದ ನಿಯಮ ಅಂತೇಳಿ ಅವ್ರು ಸಹ ಮಾಳ ಮಾಡ್ತೇವೆ ಸರ್. ನಾವು ಹಿರಿಯರಪ್ಪ ಮಾಡುವಾಗ ಅವ್ರು ತೊಂದರೆ ಬರ್ತೇವೆ ಸರ್. ಅವ್ರು ಭಟ್ರು ತಗೊಂಡು ಮಾಡ್ತಿದ್ದೆ ಸರ್. ಮತ್ತು ಸತತ 3 ವರ್ಷ ನಾವು ಹೋಗಿದ್ದೀವಿ ಅಲ್ಲ ಸರ್, ನಮ್ಮ ನಿಯಮ ತೋರಿಸಿದ್ದೀವಿ. ಅವಾಗ ಶುದ್ಧ ಆಯ್ತು ಅಂತ ಹೇಳಿದರು ಅವರು ಸರ್. ನೀವು ಒಟ್ಟಾರೆ ದನಕರುಗಳನ್ನೇ ನಂಬಿಕೊಂಡು ಬದುಕುವಂಥವ್ರು ಹೌದಲ್ಲ? ಅದನ್ನೇ ದೇವರು, ಅದೇ ಬದುಕು ಅನ್ನೋರು. ಈಗ ಹೊಲನು ಕೂಡ ತೋಟವನ್ನು ಕೂಡ ಮಾಡ್ತಾ ಇದ್ದಾರೆ, ಇದು ಆಕಸ್ಮಿಕನೋ ಅಥವಾ ಬದಲಾದ ಬದುಕಿಗೆ ಒಂದು ಬದುಕಿಗೆ ಒಂದಂದ್ರೆ ಈಗ 30-40 ವರ್ಷ ಆಯ್ತು ಸರ್. ಅದು ಇಂದಿರಾ ಗಾಂಧಿ ಚಿಪ್ಪಡ ಅಂತ ಬಂದಿದೆ ಸರ್ ಕಾಡಿನಾಗ. ಆ ಇಂದಿರಾ ಗಾಂಧಿನ ಬೀಜ ಬಿಡಿಸಿದೆ ಅಂತ ಹೇಳ್ತಾ ಇದ್ದಾರೆ ಸರ್, ನಮ್ಗೆ ಗೊತ್ತಿಲ್ಲ. ಅದು ಫುಲ್ಲು ರಿಕ್ ಆಗಿತ್ತು ಸರ್. ಈಗ ಹೂಲಿ ಕರಡಿ ಎಲ್ಲ ಹಂದಿ ಯಾವ್ಯಾವ ಪ್ರಾಣಿ ಇರ್ತಾನೆ ಗೊತ್ತಾಗಂಗಿಲ್ಲ ಸರ್. ಅದಕ್ಕೆ ಹೆದರ್ಸ್ಕೊಂಡು ನಮ್ಮ ಅಜ್ಜಿಯವರು ನಮ್ಮ ತಾತವರು ಎಲ್ಲರೂ ಕೂಡಿ ಇಲ್ಲಿ 70 ವರ್ಷ ಆಯ್ತು ಸರ್ ಬಂದ. ನಮ್ಮ ತಾತಾರ ಒಂದು ಅಪ್ಪಾರ ಒಂದು 4 ಎಕರೆ ಹೊಲ ಮಾಡಿದ್ರು ಸರ್. ಇಲ್ಲಿ ಒಂದು ಅತಿಕ್ರಮಣ ಒಂದು 2 ಎಕರೆ ಇದೆ. ಆಕಸ್ಮಿಕ ನಾವು ಇಲ್ಲೇ ಚಿಕ್ಕಮಗಳಲ್ಲೇ ಹೋಗಿದ್ವಿ ಸರ್. ನಮ್ಮ ಮಾವನ ಮನೆ ಇತ್ತಲ್ಲೇ ಹೋಗುವಾಗ ಅವ್ರದ್ದು ಹಂಗೆ ಇತ್ತು ಮೊದಲು ಸರ್. ದನ ಕಾಯೋದು ಮತ್ತು ಹೀಗೆ ನಾವು ಮಾಡ್ತೀವಲ್ಲ ಹಿಂಗೆ ಸಂಪ್ರದಾಯ ಇತ್ತು. ಅವರು 1 ಎಕರೆ ಫಸ್ಟ್ ತೋಟ ಮಾಡಿದ್ರು ಸರ್. ಅಲ್ಲಿ ಹಳ್ಳ ಇತ್ತು, ಹಳ್ಳಂಗೆ ಹಳ್ಳಗೆ ಹೋಗಿ ಹಳ್ಳಿಂದ ನೀರು ಸ್ವಲ್ಪ ಸ್ವಲ್ಪ ಹೋಗ್ತಿದ್ರು ಸರ್. ಆ ನೀರು ತೊಗೊಂಡು ತೋಟ ಮಾಡಿದ್ರು, ಫುಲ್ ಇಂಪ್ರೂವ್ ಆಯಿತು ಸರ್ ಅವರು. ಆ ಕಡೆ ಹೋಗುವಾಗ ನಮಗೆ ವಿಚಾರ ಬಂತು ಸರ್, ಇಷ್ಟೆಲ್ಲ ಮಾಡ್ತೀವಿ ಎಲ್ಲ, ಕಬ್ಬು ಮಾಡ್ತೀವಿ, ಭತ್ತ ಮಾಡ್ತೀವಿ, ಏನು ಲಾಭಾಂಶ ಸಿಗಂಗಿಲ್ಲ, ಅದಕ್ಕೆ ನಾವು 1 ಎಕರೆ ತೋಟ ಮಾಡೋಣ ಅಂತೇಳಿ ಮನಸ್ಸು ಮಾಡಿದ್ದೆ ಸರ್. ಆ ಹೋಗುವಾಗ ಅಲ್ಲಿಂದ ತಂದಿದ್ದೆ ಸರ್, ಒಂದು 600 ಗಿಡ ತೊಗೊಂಡು ಬಂದಿದ್ದೆ ಸರ್. 600 ಗಿಡ ತೊಗೊಂಡು ಬರುವಾಗ ಖರ್ಚು 1 ಲಕ್ಷ ರೂಪಾಯಿ ಖರ್ಚು ಬಂತು ಸರ್. ಇಲ್ಲಿ ಹಚ್ಚುವಾಗ ಹೆಂಗೆ ತೆಗಿಬೇಕು ಅಂತೇಳಿ ನಾವು ವಿಚಾರ ಮಾಡಿದೆ. ಅದ್ರಾಗ 1 ಎಕರೆನಾಗ ಸರ್ ತರಕಾರಿ ಮಾಡಿದ್ದೆ ಸರ್, ಮೆಣಸು ಮತ್ತು ಟಮಾಟಿ. ಅದ್ರಾಗ 1.5 ಲಕ್ಷ ರೂಪಾಯಿ ಸರ್ ಬಂತು ಸರ್. ಅಲ್ಲಿ ಲಾಭ ಸಿಗ್ದಂಗೆ ಆಯ್ತು ಸರ್. ಮತ್ತು ಆವಾಗಿಂದ ಸರ್ 4.5 ವರ್ಷ ಆಯ್ತು ಸರ್ ತೋಟ ಹಚ್ಚಿ. ಆವಾಗಿಂದ ಮತ್ತೆ ವಿಚಾರ ಮಾಡಿದೆ ಸರ್, 1 ಎಕರೆ ಮಾಡಿದೆ ಮತ್ತು 3 ಎಕರೆ ಉಳಿದಿದೆಲ್ಲ, ಅದೇನು ಹಚ್ಚಬೇಕು, ಏನೇನು ತರಕಾರಿ ಮಾಡುವಾಗ ಮಾಡಬೇಕಂತ ಮಾಡಿದೆ. 3 ವರ್ಷ ಏನಾಯ್ತು ಸರ್ ಸರ್ ಅಂದರೆ ಮಳೆ ಜಾಸ್ತಿ ಆಯ್ತು ಸರ್. ತರಕಾರಿ ಕೊಳೆ ರೋಗ ಅಂತ ಇಂಥ ರೋಗ ಫುಲ್ಲು ಬಾಡಿಸ್ತಿತ್ತು ಸರ್. ಮತ್ತು ಟಮಾಟೆ ಹಚ್ಚಿದ್ರೆ ಫುಲ್ಲು 1 ವರ್ಷ ಸರ್ ಸುಮಾರು 1.5 ಲಕ್ಷ ರೂಪಾಯಿ ತೊಗೊಂಡಿದ್ವಿ ಸರ್ ಟಮಾಟೆ. ಇದರಿಂದ 10 ವರ್ಷ ಫುಲ್ಲು ಲಾಭ ಸಿಗ್ತ. ಅಕ್ಕಪಕ್ಕದವ್ರು ಎಲ್ಲರೂ ಹಚ್ಚಿದ್ರು ಸರ್. ಆ ಸರ ಗೊತ್ತಿರೋರು ಮಾಡ್ಬೇಕು ಸರ್, ತರಕಾರಿ ಮತ್ತು ಹೈನುಗಾರಿಕೆ ಮತ್ತು ಎಲ್ಲ ರೈತವಿ ಮಾಡ್ಬೇಕಾದ್ರೆ ಗೊತ್ತಿರೋರು ಮಾಡ್ಬೇಕು. ಅದಕ್ಕೆ ತರಕಾರಿ ಹಚ್ಚುವಾಗ ನಾವು ಹಚ್ಚುವಾಗ ಫಸ್ಟ್ 1 ವರ್ಷ ಹಚ್ಚಿದ್ರೆ ಲಾಭ ತೊಗೊಂಡಿದ್ದಾರೆ ಅಂತೇಳಿ ಎಲ್ಲರೂ ಮಾಡಿದ್ದಾರೆ. ಎಲ್ಲರಿಗೆ ಮಾಹಿತಿ ಇರೋಂಗಿಲ್ಲ ಸರ್, ಆ ಮಾಹಿತಿ ಕೃಷಿ ಇಲಾಖೆನವರು ಕೊಡೋಂಗಿಲ್ಲ ಸರ್. ಇಲ್ಲಿ ಬಂದು ಸುಮ್ಮನೆ ಹೆಸರುಪುರಕ್ಕೆ ಅಂತ ಬರ್ತಾರೆ ಅವರು, ಹಿಂಗೆ ಹೋಗ್ಬಿಡ್ತಾರೆ ಸರ್. ನಾವು ಸ್ವಲ್ಪ ಬೇರೆಯವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಬಂದಿದ್ದೆ ಸರ್, ಹಿಂಗೆ ದೇವಸ್ಥಾನ ಕಡೆಯಿಂದ ಹೆಂಗೆ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಸರ್. ಅದು ಒಂದೊಂದು ಟೈಮ್ ಇರ್ತದೆ ಸರ್, ಈಗ ಮಾಡೋಕೆ ಹೋದ್ರೆ ಸಿಗೋಂಗಿಲ್ಲ ಸರ್. ಈಗ ಹಚ್ಚಬೇಕು ಸರ್ ಗಿಡ, ಟಮಾಟಿ ಗಿಡ ಈಗ ಹಚ್ಚಿದ್ರೆ ಸರ್ ಒಂದು 40 ದಿನ ನಂತರ ಫಲ ಸಿಗ್ತದೆ ಸರ್. ಆ ಮಳೆನೂ ಕಡಿಮೆ ಆಗ್ತದೆ ಈ ಏರಿಯಾದಲ್ಲಿ, ಫುಲ್ಲು ಮಳೆ ಸರ್. ಹಿಂಗಾರು ಟೈಮಲ್ಲಿ ಹಾಕ್ಬೇಕು, ಬೇಸಿಗೆ ಬೆಳೆ ಹಿಂಗಾರು ಟೈಮಲ್ಲಿ ಹಾಕ್ಬೇಕು ಸರ್, ಅಂದರೆ ಲಾಭ ಆಗುತ್ತೆ ಸರ್. ಹಾಗಾಗಿ ಈ ರೀತಿ ತೋಟ ಮಾಡೋದು ಕೂಡ ಒಂದು ಈಗ ನಿಮ್ಗೆ ಆಸಕ್ತಿ ಬಂದಿದೆ, ಅದರಲ್ಲಿ 4 ಕಾಸು ಬಂದಿದೆ, ಹಾಗಾಗಿ ಅಂಥದ್ದು ಮಾಡೋದು ಒಳ್ಳೇದು. ಒಳ್ಳೇದು ಒಳ್ಳೇದು ಸರ್. ಅಂತ ತೋಟ ಮಾಡಿದರೆ ಸರ್, ಯಾಕಂದರೆ ನಾವು ಫಸ್ಟ್ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಅಲ್ಲ ಸರ್. ಅದು 1.5 ಲಕ್ಷ ರೂಪಾಯಿ ನಮ್ಮ ಪಗಾರನ ಬಂತು, ಒಂದು ಖರ್ಚನ ಬಂತು ಸರ್ ತರಕಾರಿಯಲ್ಲೇ.

ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕೆ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಶಿನ ಚಾನ್ ಬನ್ನೀರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನೀರೇ ಆ ಅಂಬಂದಿರಿ ಅಂಬೋ ಅಂದಿರಿ ಅಪ್ಪ ಹಿಡಿದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನೀರೇ ಆ ಅಂಬಂದಿರಿ ಈ ಅಂಬೋ ಅಂದಿರಿ ಮಾವೈ ಹಿಡಿದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಶಿನ ಚಾನ್ ಬನ್ನೀರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನೀರೇ ಪಲ್ಲಂಗಿ ಪಾಣೇರು ಕೆಲ ಕುಂಭ ಜಾಣೇರು ಆ ಅಂಬಂದಿರಿ ಅಂಬಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮೈಗೆ ಎಣ್ಣೆ ಚಾನ್ ಬನ್ನೀರೇ ಎರಡ ವರವನೇಣ ಶಿಗಂಟನೆ ಕಟ್ಟಿ ಗೂತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಕಳು ಎರಡ ವರವನೇಣ ಶಿಗಂಟನೆ ಕಟ್ಟಿ ಗೂತಿ ಗೊಂದಲೆ ಕಳು ಜ್ಞಾನ ಗೊಂದಲೆ ಕಳು ಗೋತಿ ಗೊಂದಲೆ ಎಲೆಳಿ ಕಳು ಜ್ಞಾನ ಗೋತಿಂದ ಮೋತಿನ ತ್ಯಾರೆ ಬರ ಮೋತಿನ ತ್ಯಾರೆ ಗೋತಿಂದ ಮೋತಿನ ತ್ಯಾರೆ ಬರಲೆಳಿ ಕಳು ಜ್ಞಾನ ಗೋತಿ ನಡ ದೊರಿಯೇ ತೋಡೋದಿನ ತೋಡೋ ನಡ ದೊರಿಯೇನೇಳಿ ತಡುದಾನ ಸುಂಕ ಕೋಟ ರಥೋ ಬೇಡೋಲಾರ ಕೋಟ ರಥೋ ಬಿಡವಾಲೆಂದು ತರು ಜ್ಞಾನ ಹೊತ್ತಾರ ಕೋಟೆ ಕಳು ಜ್ಞಾನ ಕೋಟೆ ಕಳು ಜ್ಞಾನ ಲಪೋಯ್ಯ ಸುಂಕ ಕೊಟ್ಟು ತೆರಿಯ ತೋರೋ ಶುಂಕ ಕೊಟ್ಟು ತೆರಿಯ ತರು ಶ್ಯಾನ ಲಪೋಯ್ಯ ಹರಿಮನೆ ಅಣದಿರ ಕರೋ ದಾನ ಅಣದಿರ ಕರೆ ಹರಿಮನೆ ಅಣದಿರ ಕರು ಶ್ಯಾನ ಪಯತಾನೆ ಮೋತಿನ ತೆರಿಯೇ ಹಿಡೀರೆ ತೆರಿಯೇ ಸರಂಗಿ ಅಣದಿರ ಕಿಶಿ ಕಿಶಿನೆ ಗಿಯಲ ಬ್ಯಾಡಿ ಮೋತಿನ ತೆರಿಯ ಬಿಡ ಸಿಡಿಯೋ ತೆರಿಯ ಬಿಡ ಮೋತಿನ ತೆರಿಯ ಬಿಡ ಸಿಡಿರ ಅಣ್ಣವದೀರ ಮದವಣ ಮೀಯಲ್ಲೇ ಹೊರೋಟ ಮೀಯಲ್ಲೇ ಹೊರುಟಾನೋಲಿಗಳಿಗೆ ಮೀಯ ಬಚ್ಚಲಿಗೋ ದಾಳಾನೆ ಕಂಚಿ ಮರ ನಡಿಗೆ ಕಂಚೇರಲೆ ಗುಂಡೋಡಿ ಹಿರಿಯ ಕ ನೀರಾಯೇರೋ ದಾಳ ಕಾನೀರಾಯೇರುಯ ಕ ನೀರಾಯರು ದಾಳ ತಮನಿಗೆ ಕಂಚಿ ಜೀ ಗಕೆ ನಿರಾಕಾಶೋ ಜಿ ಗಕೆ ನಿರಾನೆ ಕಶಾಳೋ ಬಣ್ಣದ ಬೆಂಕಿ ಓರೋ ಶಾಲೋ ಬೆಂಕಿ ಬಣ್ಣದ ಬೆಂಕಿ ಊರು ಶಾಳೋ ಲಿರಿಯಾಕ ಸಂಪಿ ಗೂವಕೆ ಗಾಮಗರದೋವಕೆ ಗಾಮಗರ ಸಂಪಿ ಗೋವಕೆ ಗಾಮಗರದೋ ಕಾಶಿದ ನೀರೋ ಆ ನೀರಿಗೆ ನ್ಯಾರೇ ಓದೋ